ಕಾಯಕ ಶಕ್ತಿ, ಕಾಯಕ ಶಕ್ತಿ, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಸರಣಿ. ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನಗಳು, ಈ ವಿಷಯವಾಗಿ ಇಂದು ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಸುಂಬಡ್ ಮತ್ತು ಯಡ್ರಾಮಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನಪ್ಪ ಕಟ್ಟಿಮನಿ. ನಡೆಸಿಕೊಡುತ್ತಾರೆ ಸಂಗಮೇಶ್. ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನಗಳ ಕುರಿತು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಮತ್ತು 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕಾಯಕ ಶಕ್ತಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನ ಯಾವ ರೀತಿಯದ್ದು ಅಂತ ತಿಳ್ಕೊಳ್ಳೋಣ. ಮಾಹಿತಿಯನ್ನು ನೀಡಲಿಕ್ಕೆ ಎಲ್ಲ ಅಧಿಕಾರಿಗಳು ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಮೊದಲಿಗೆ ಸ್ವಾಗತಿಸೋಣ ಕಲಬುರಗಿ ಜಿಲ್ಲೆಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳಾದ ರಮೇಶ್ ಸುಂಬಡ್ ಸರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಹಾಗೆ ಜೊತೆಯಾಗಿದ್ದಾರೆ ಯಡ್ರಾಮಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನಪ್ಪ ಕಟ್ಟಿಮನಿ ಸರ್. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಮತ್ತು ಕೇಳುವವರಿಗೆ ಕೂಡ ನಮಸ್ಕಾರಗಳು. ಇವರೊಂದಿಗಿದ್ದಾರೆ ಕಾಳಗಿ ತಾಲೂಕಿನ ಐಇಸಿ ಕೋಆರ್ಡಿನೇಟರ್ ಜ್ಯೋತಿ ಸಾಗರ್. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಸರ್. ಈಗ ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನ ಇದು ಇಂದಿನ ವಿಷಯ. ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಫೋನ್ ನಂಬರ್ಸ್ಗಳು, ಮತ್ತೊಮ್ಮೆ ಹೇಳ್ತೀನಿ: 295986, 295987, ಎಸ್ಟಿಡಿ ಕೋಡ್ ಸಂಖ್ಯೆ 08472. ರಮೇಶ್ ಸರ್ ಹೇಳಿ, ಕಾರ್ಮಿಕರು ಅಂದ್ರೆ ಯಾರು ಸರ್? ಸರ್, ಕಾರ್ಮಿಕರಂದ್ರೆ ಎರಡು ವಿಧಗಳಿದ್ದಾವೆ. ಒಂದು ಅಸಂಘಟಿತ ವಲಯದ ಕಾರ್ಮಿಕರು, ಇನ್ನೊಂದು ಸಂಘಟಿತ ವಲಯದ ಕಾರ್ಮಿಕರು. ಈಗ ಅಸಂಘಟಿತ ವಲಯ ಕಾರ್ಮಿಕರಂದ್ರೆ ಅವರು ದಿನಾಲು ಪ್ರತಿಯೊಂದು ದಿವಸ ಹತ್ತದಲ್ಲಿ ಕೆಲಸಕ್ಕೆ ಹೋಗುವಂತ ಕಾರ್ಮಿಕರು. ಅವರು ಯಾವುದೇ ರೀತಿಯಿಂದ ESI, ಭವಿಷ್ಯ ನಿಧಿ ಮತ್ತೆ ಬೋನಸ್ ಕೊಡುವಂತ ಸೌಲಭ್ಯ ಇರುವುದಿಲ್ಲ. ಅವರು ಒಬ್ಬರೇ ಮಾಲೀಕರಿರುವುದಿಲ್ಲ. ಅಂತವರೆಲ್ಲ ಅಸಂಘಟಿತ ಕಾರ್ಮಿಕರು. ಉದಾಹರಣೆಗಾಗಿ ಈ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಮತ್ತೆ ಮನೆ ಮನೆಗೆ ಹೋಗಿ ಬಟ್ಟೆ ಬಾಂಡೆ ಮಾಡುವಂತ ಕಾರ್ಮಿಕರು, ಇವು ರೈತರು ಎಲ್ಲ ಅಸಂಘಟಿತ ಕಾರ್ಮಿಕರು. ಇನ್ನು ಸಂಘಟಿತ ಕಾರ್ಮಿಕರಂದ್ರೆ ಯಾರು ಸರ್? ಸಂಘಟಿತ ಕಾರ್ಮಿಕರಂದ್ರೆ ಅವರಿಗೆ ESI, ಬೋನಸ್, PF ಎಲ್ಲ ಇರ್ತಾವ. ಪ್ರತಿ ತಿಂಗಳು ಸಂಬಳ ಒಬ್ಬರೇ ಮಾಲೀಕರಿಂದ ಆಗ್ತದೆ. ಅವರಿಗೆ ಎಲ್ಲಾ ರೀತಿಯಿಂದ ಸೌಲಭ್ಯಗಳನ್ನು ಪಡಿತಾ ಇರ್ತಂತ ಕಾರ್ಮಿಕರಿಗೆ ಅವರು ಸಂಘಟಿತ ಕಾರ್ಮಿಕರು ಅಂತ ಇರ್ತಾರೆ. ಅವರಿಗೆ ಅವ್ರದೇ ಆದಂತ ಯೂನಿಯನ್ ಇರ್ತವೆ. ಅವ್ರಿಗೆ ಏನಾದ್ರೂ ಅನ್ಯಾಯ ಆದ ಕೇಳುವಂತ ಒಂದು ಅವರಿಗೆ ಯೂನಿಯನ್ ಲೀಡರ್ ಇರ್ತಾರೆ. ಅದಕ್ಕೆಲ್ಲ ಅವರು ಸಂಘಟಿತ ಕಾರ್ಮಿಕರು ಅಂತ ಇರ್ತೀವಿ. ಉದಾಹರಣೆಗಾಗಿ ಗಾರ್ಮೆಂಟ್, ದೊಡ್ಡ ದೊಡ್ಡ ಗಾರ್ಮೆಂಟ್ ಇಂಡಸ್ಟ್ರಿಗಳಾಗಲಿ, ಸಿಮೆಂಟ್ ಫ್ಯಾಕ್ಟರಿ ಆಗಲಿ, ಇವರೆಲ್ಲ ಸಂಘಟಿತ ಕಾರ್ಮಿಕರು ಅಂತ. ಈಗ ನಾವು ಕಟ್ಟಡ ಕಾರ್ಮಿಕರು ಅಂತ ಪತ್ರಿಕೆಯಲ್ಲೆಲ್ಲ ಓದ್ತೀವಿ, ವಾಹಿನಿಯಲ್ಲೆಲ್ಲ ಕೇಳ್ತೀವಿ ಸರ್, ಕಟ್ಟಡ ಕಾರ್ಮಿಕರು ಅಂದ್ರೆ ಯಾರು ಸರ್? ಸರ್, ಕಟ್ಟಡ ಕಾರ್ಮಿಕರು ಅಂದ್ರೆ ನಿಜವಾಗಿ ಈ ಕಟ್ಟಡ ಬಿಲ್ಡಿಂಗ್ ಕಟ್ಟುವುದಾಗಲಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ರಿಪೇರಿ ಮಾಡುವಂತಾಗಲಿ, ಡೆಮಾಲಿಷನ್ ಅಂತ ಅಂತೀವಲ್ಲ ಅದ್ ಮಾಡೋದಾಗಲಿ, ಒಂದು ಹಳ್ಳಿಯಲ್ಲಿ ಒಂದು ಪಟ್ಟಣದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬುನಾದಿ ತೆಗೆಯುವಂತ ಕಾರ್ಮಿಕರು ಹಿಡಿದು ಈ ಕಟ್ಟಡ ಮುಗಿಯುವವರೆಗೆ ಏನು ವಿಧವಾದ ಕಾರ್ಮಿಕರು ಕೆಲಸ ಮಾಡ್ತಾರೋ ಅವರೆಲ್ಲ ಕಟ್ಟಡ ಕಾರ್ಮಿಕರು. ಕಟ್ಟಡ ಕಾರ್ಮಿಕರು ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು? ಸರ್, ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು. ಈಗ ಕಟ್ಟಡ ಕಾರ್ಮಿಕರು ಅಂದ್ರೆ ಇವತ್ತ ಒಂದಿನ ಇಲ್ಲಿ ಕೆಲಸ ಮಾಡಿದ್ರೆ ನಾಳೆ ಬೆಳಿಗ್ಗೆ ಮತ್ತೊಂದು ಕಡೆ ಕೆಲಸ ಮಾಡ್ತಾರೆ ಅವರು. ಅವರು ಎಲ್ಲ ಅಸಂಘಟಿತ ಕಾರ್ಮಿಕರು. ಈ ಕಟ್ಟಿಮನಿ ಸರ್ ಹೇಳಿ, ಈಗ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅಂತ ನಾವು ಕೇಳಿದೀವಿ ಸರ್, ಈಗ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅಂದ್ರೆ ಯಾರು ಸರ್, ಅಂದ್ರೆ ಏನು ಮತ್ತೆ ಯಾರು ಇದಕ್ಕೆ ಅರ್ಹರು ಅಪ್ಲೈ ಮಾಡ್ಲಿಕ್ಕೆ? ಮೊದಲಿಗೆ ಕೇಳುವರಿಗೆ ನಮಸ್ಕಾರಗಳು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರು 90 ಮಾನವ ದಿನಗಳ ಒಂದು ಜಾಬ್ ಕಾರ್ಡ್ನಲ್ಲಿ 90 ಮಾನವ ದಿನಗಳ ಸೃಜನೆ ಆದ ತಕ್ಷಣನೇ ಅವರು ಈ ಒಂದು ಲೇಬರ್ ಕಾರ್ಡ್ ಅಥವಾ ನಾವು ಕೂಲಿ ಕಾರ್ಮಿಕರ ಕಾರ್ಡ್ ಅಂತ ಹೇಳ್ತೀವಲ್ಲ ಆ ಕಾರ್ಡ್ ಪಡೆಯಕ್ಕೆ ಅವರಿಗೆ ಅವಕಾಶ ಸಿಗ್ತದೆ. ಆ ಅವಕಾಶ ಬಳಸ್ಕೊಂಡು ನಾವು ಏನು ಈ ಶ್ರಮ ಕಾರ್ಡ್ ಆಗಿರ್ಬೋದು ಈ ಶ್ರಮ ಕಾರ್ಡ್ ಪಡೆಯೋದಾಗಿರ್ಬೋದು ಅವರಿಗೆ ಅರ್ಹರಾಗ್ತಾರೆ ಅವರು. ಹಾಗಾದ್ರೆ ಜಾಬ್ ಕಾರ್ಡ್ ಇದ್ರೂ ಅಪ್ಲೈ ಮಾಡಬಹುದು ಸರ್ ಲೇಬರ್ ಕಾರ್ಡ್ಗೆ? ಜಾಬ್ ಕಾರ್ಡ್ ಇದ್ದ ತಕ್ಷಣನೇ ಅಪ್ಲೈ ಮಾಡಿದ್ರೆ ಅವರಿಗೆ ಸಿಗಲ್ಲ. ನಮ್ಮಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರ ಉದ್ಯೋಗ ಖಾತ್ರಿಯಲ್ಲಿ ಅವರು 90 ಮಾನವ ದಿನಗಳ ಆಗಿರ್ಬೇಕು ಅವರು, ಅಂತವ್ರಿಗೆ ಮಾತ್ರ ನಾವು ಈ ಲೇಬರ್ ಕಾರ್ಡ್ ಸಿಗಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಜಾಬ್ ಕಾರ್ಡ್ ಇರೋರು ಕೂಡ ಲೇಬರ್ ಕಾರ್ಡ್ ಅಪ್ಲೈ ಮಾಡಬಹುದು? ಮಾಡಬಹುದು ಮಾಡಬಹುದು. ಈಗ ಸರ್ ಹೇಳ್ತಾ ಇದ್ರಲ್ಲ ಆ ಕಾರ್ಮಿಕರನ್ನು ಕೂಡ ತಗೋಬಹುದು. ಇಲ್ಲಿ ನಮ್ಗೆ ಕಟ್ಟಡ ಅಂತೇಳಿ ಮೆನ್ಷನ್ ಮಾಡಕ್ಕಾಗಲ್ಲ, ಹಂಗಾಗಿ ನಾವು ನರೇಗಾದ ಉದ್ಯೋಗ ಖಾತ್ರಿಯಲ್ಲಿ ನಿರ್ವಹಿಸತಕ್ಕಂತ ಕಾರ್ಮಿಕರನ್ನು ಕೂಡ ಅವರು ಕೂಡ ಲೇಬರ್ ಕಾರ್ಡ್ ಪಡಿಬಹುದು, ಆದ್ರೆ 90 ಮಾನವ ದಿನಗಳ ಸೃಜನೆ ಆಗಿರ್ಬೇಕು. ಆಯ್ತು ಸರ್, ಚರ್ಚೆ ಮುಂದುವರೆಸೋಣ. ಒಂದ್ ಕರೆ ಇದೆ ಸರ್, ನೋಡೋಣ ಯಾರಿದ್ದಾರೆ. ಹಲೋ ಹಲೋ ಹಲೋ ಹೇಳಿ ಸರ್, ತಮ್ಮ ಪರಿಚಯ ಮಾಡಿಕೊಡಿ, ತಮ್ಮ ಫೋನ್ ನಂಬರ್ ಹೇಳಿ, ಯಾವ ಗ್ರಾಮ ಪಂಚಾಯತ್ ಹೇಳಿ. ಸರ್ ನಾನು ರಾಮಚಂದ್ರ ಪಾಟೀಲ್. ಹಾ ಸರ್. ಇಂಡಿ ತಾಲೂಕು ಕಪ್ಲಿಂಬ್ರಿ ಅವ್ರಿ. ಇಂಡಿ ತಾಲೂಕ? ಹಾ ಇಂಡಿ ತಾಲೂಕು. ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 9740 6 7 5 0 9 5 0 9. ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್ ನಮ್ ಪ್ರಶ್ನೆ ಏನಿಲ್ಲ, ನಾವು ಕೃಷಿ ಕಾರ್ಮಿಕರು ಅಂದ್ರೆ ಕೃಷಿ ಜೊತೆಗೆ ನಾವು ಕೆಲಸ ಮಾಡ್ಕೊಂತಿದೀವಿ, ನಾವು ಮತ್ತೊಂದು ಕೆಲಸಕ್ಕೆ ಹೋಗಲ್ಲ, ನಮ್ ತೋಟದಲ್ಲಿ ಕೆಲಸ ಮಾಡ್ತೀವಿ. ಮತ್ತೆ ನಾನು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತೀವಿ ಸರ್, ಇಲ್ಲಿ ಮೊರಾರ್ಜಿ ಸ್ಕೂಲ್ ಅಲ್ಲಿ. ನನಗೆ ಒಂದು ತಿಂಗಳ ಅಂದ್ರೆ ಈಗ ಈ ತಿಂಗಳ ಕೂಡ ಪರ್ಮನೆಂಟ್ ಟೀಚರ್ ಬಂದ್ರು, ನನ್ನನ್ನ ರಿಲೀವ್ ಮಾಡ್ಬಿಟ್ರು. ಓಕೆ, ಈಗ ನಾವು ಕಾರ್ಮಿಕ ಕಾರ್ಡದಿಂದ ಇದು ನಮ್ ಕೃಷಿ ಏನು ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ನಾವು ಏನು ಫೆಸಿಲಿಟಿ ತಗೋಬಹುದು? ತಾವು ಈ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಅದು ಉದ್ಯೋಗ ಚೀಟಿ ನಿಮ್ದ ಪಡೆದಿದ್ರೆ ನೀವು ಕೆಲಸ ಪಡಿಬಹುದು. ಒಂದ್ ವೇಳೆ ನಿಮ್ಮಲ್ಲಿ ಹತ್ರ ಉದ್ಯೋಗ ಚೀಟಿ ಇರಲಿಲ್ಲ ಅಂದ್ರೆ ನೀವು ಅಪ್ಲೈ ಮಾಡಿ 100 ದಿನ ಕೆಲಸ ತಗೊಳ್ಳಿ. ಉದ್ಯೋಗ ಚೀಟಿ ಇದ್ರೆ ನೀವು ನಿಮ್ಮ ಕುಟುಂಬದ ಸಂಗಟ ನೀವು 100 ದಿನ ಕೆಲಸ ತಗೊಳಕ್ ಅವಕಾಶ ಇದೆ. ಈಗ ಏನಾಗ್ಬಿಟ್ಟಿದೆ, ನಾನು ನೀವು ತಪ್ಪು ತಗೋಬಿಡ ಸರ್, ನೀವು ಪಂಚಾಯತಿ ಒಳಗ ಏನ್ ಸರ್ಕಾರ ಮಾಡಿರ್ತಕ್ಕಂತ ಯೋಜನೆಗಳು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಆದ್ರೆ ಕೊನೆಯ ಹಂತದ ಫಲಾನುಭವಿ ಬರಬೇಕಾದ್ರೆ ಅದು ಬೇರೆ ಬೇರೆ ದಾರಿ ಬೇರೆ ಬೇರೆ ವೇನೆ ಅದ, ನಿಮಗೂ ಗೊತ್ತೈತೆ ಸರ್. ಏನ್ ಸಮಸ್ಯೆ ಇದ್ರೆ ಇದ್ರೆ ಹೇಳ್ರಿ, ನೀವು ಯಾವ ತರ ನಾವು ನೀವು ಮುಂದುವರಿಬೇಕನ್ನೋದು ನಾವು ಹೇಳ್ತೀವಿ ನಿಮ್ಗೆ. ಈಗ ನನ್ನೊಂದು ಒಂದ್ ಏನ್ ಸರ್, ನಮ್ ಗ್ರಾಮ ಪಂಚಾಯತಿ ಕಪ್ಪನಿಂಬ್ರಿಗೇನ ಬರ್ತದೆ, ನಾನು ಒಂದ್ ನನಗೊಂದು ಕುರಿ ಶೆಡ್ ಹಾಕಿದಾರೆ ಸರ್, 40-45 ಸಾವಿರ ರೂಪಾಯಿ. ಈಗ ಒಂದ್ ಫಸ್ಟ್ GPS ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ನಾನು ಬರೀ ಅವ್ರಿಗೆ ಕೇಳಿದ್ರೆ ಹಂಗೆ ಹಿಂಗೆ ಏನೋ ನೆಪ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈಗ ನನಗ್ ಬಂದ್ರೆ ನಾನು ಆಲ್ರೆಡಿ ಶೆಡ್ ರೆಡಿ ಮಾಡಿದ್ದೀನಿ ಸರ್, ನನ್ನ ಕೈಲಿ ಹಾಕೊಂಡು ನಾನು ಶೆಡ್ ರೆಡಿ ಮಾಡಿದೀನಿ. ಅಲ್ಲ, ಅಡ್ವಾನ್ಸ್ ಮಾಡಕ್ ಅವಕಾಶ ಇರೋದಿಲ್ಲ ನಿಮ್ದು? GPS ಮಾಡಿದ ಮೇಲೆ ಮಾಡಿದೀನಿ ಸರ್. ಅಲ್ಲ, ನೀವು NMR ಜನರೇಟ್ ಆಗಿದೆ? ಹಾ ಸರ್. NMR ಜನರೇಟ್ ಆದ್ಮೇಗ ನೀವು MIS ಆಗಿರ್ತದೆ, ನಿಮ್ ದುಡ್ಡು ಬರ್ತದ? ಇಲ್ಲ ಸರ್, ಅದ ಯಾಕೋ ಡಿಲೇ ಮಾಡಕತ್ತಾರ, ನನಗೂ ಸ್ವಲ್ಪ ಇದಾಗತ್ತ ಸರ್. ಅದ ಆಯ್ತು ಸರ್, ನೀವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ರಿ. ಒಂದ್ ವೇಳೆ ಅದು ಸರಿಯಾಗಿ ಆಗಿಲ್ಲ ಅಂದ್ರೆ ತಾಲೂಕು ಪಂಚಾಯತಿ ಇವೋ ಇರ್ತಾರ, ಅವ್ರಿಗೆ ಕಾಣ್ರಿ ಅಥವಾ ನೇರವಾಗಿ ಪತ್ರ ಬರೀರಿ, ನಿಮ್ ಸಮಸ್ಯೆ ಸಾಲ್ವ್ ಆಗ್ತದೆ. ಆಯ್ತು, ನಮ್ಮಿಂದನು ಕೂಡ ನಿಮ್ಮ ಏನು ಸಂಬಂಧಪಟ್ಟ ಅಧಿಕಾರಿಗೆ ಇಲ್ಲಿಂದನು ಕೂಡ ಪತ್ರ ಬರೀತಾರೆ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ನಮ್ಮ ಯಡ್ರಮಿ ತಾಲೂಕು ಇಒ ಸಾಹೇಬ್ರು ಇರೋದ್ರಿಂದ ಇಲ್ಲಿ ಬೇರೆ ತಾಲೂಕು ಪ್ರಶ್ನೆ ಇದೆ, ಆದರೂ ಕೂಡ ಸಾಹೇಬ್ರು ಹೇಳಿದ್ರು ಸಂಬಂಧಪಟ್ಟ ಇಒಗಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗಾಗ್ಲಿ ಅವರು ಸರಿಯಾದಂತ ಕಮ್ಯುನಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ ಸರ್. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡಿ. ಕಾರ್ಗಿ ತಾಲೂಕು ಕಲ್ಲೂರಿನಿಂದ ಸರ್, ಚಂದ್ರಕಾಂತ್ ನಾಗಣ್ಣ ಅಂತ ಹೇಳಿ. ಚಂದ್ರಕಾಂತ್ ನಾಗಣ್ಣ ಅವರು. 9731 9731 49 2478 2478. ಕೇಳಿ ಸರ್, ಅದೇ ಸರ್ ಈಗ ನಮ್ಮ ಸಿದ್ದರಾಮ್ ಸರ್ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಸಿದ್ದರಾಮ್ ಕೆರೂರ್ ಅವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತಾ ಇದಾರೆ. ಈ ಕುರಿತಾಗಿ ದರ್ಪಣ ಕಾರ್ಯಕ್ರಮಕ್ಕೂ ಒಂದು ಪತ್ರ ಬಂದಿತ್ತು, ಹೀಗಾಗಿ ನಾವು ಅದನ್ನ ಇಲ್ಲಿ ಉಲ್ಲೇಖ ಮಾಡದೇ ಇದ್ರು ಕೂಡ, ಈ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡದೇ ಇದ್ರು ಕೂಡ ಬ್ಯಾಕ್ಗ್ರೌಂಡ್ ಅಲ್ಲಿ ಅದ್ ಕೆಲಸ ಎಲ್ಲ ಆಗ್ತಿದೆ ಸರ್. ಇಮೇಲ್ ಕಳಿಸ್ತಾ ಇದಾರೆ, ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ, ಫಾಲೋ ಅಪ್ ಮಾಡ್ತಾನೆ ಇದಾರೆ. ಈಗ ಕಟ್ಟಿಮನಿ ಸರ್ ವಿವರಣೆ ಕೊಡ್ತಾರೆ ನೋಡಿ. ಈಗ ನಿಮ್ಗೆ ಈಗಾಗಲೇ ನೀವು ಕೇಳಿದಂತ ಪ್ರಶ್ನೆಕ್ಕೆ ಅವ್ರ ಉತ್ತರ ಸಂಘಟನೆ ನಿಮ್ಗೆ ಒಂದು ಒಂದು ಪತ್ರನೂ ಕೂಡ ಬರ್ತದೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ. ಅದು ಒಂದು ವರ್ಷ ಸರ್ ಎರೆಹುಳ ಘಟಕ ಕಟ್ಟಿ ಇಟ್ಟ ತನ ಮೂರ್ ಸಲ ಗೊಬ್ಬರ ಬರ್ತಿತ್ತು. ಅದು ರಿಲೀಸ್ ಆಗಲ್ಲ, ಹ್ಯಾಂಗ್ ನಾವು ಎರೆಹುಳ ಘಟಕ ಮಾಡ್ತೀವಿ? ನಿಮ್ಮ ಸಮಸ್ಯೆಗೆ ಏನು ಸೊಲ್ಯೂಷನ್ ಅನ್ನೋದು ನಿಮ್ಗೂ ಒಂದು ಕಾಪಿ ಬರ್ತದ, ಅಂದ್ರೆ ನಿಮ್ಗೂ ಒಂದು ಪತ್ರ ಬರ್ತದೆ ಜಿಲ್ಲಾ ಪಂಚಾಯತಿಯಿಂದ. ಒಂದು ವಾರ ವೇಟ್ ಮಾಡ್ರಿ, ಮೇ ಬಿ ಈ ವಾರದಾಗ ಪತ್ರ ಆಲ್ರೆಡಿ ಗ್ರಾಮ ಪಂಚಾಯತಿಗೆ ಮತ್ತು ತಾಲೂಕ್ ಪಂಚಾಯತಿಗೆ ಬಂದಿದೆ, ನಿಮಗೂ ಮುಟ್ತದೆ ಅದು. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸರ್ ನಾವು ಆಗ್ಲೇ ಚರ್ಚೆ ಮಾಡ್ತಿದ್ವಿ, ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಬಗ್ಗೆ. ಈಗ ಅರ್ಹತೆ ಬಗ್ಗೆ ಹೇಳಿ ಸರ್ ಇನ್ನೊಮ್ಮೆ, ಯಾರು ಅರ್ಹರು? ಈ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಬೇಕಾದ ಅರ್ಹತೆ ಅಂದ್ರೆ ಅರ್ಹತೆ ಹಾಗೂ ದಾಖಲಾತಿ ಎರಡು ಹೇಳ್ಬಿಡಿ ಸರ್. ಕಳೆದ 12 ತಿಂಗಳಲ್ಲಿ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ 90 ದಿನಗಳು ಮಾತ್ರ ಅವರು ಕೆಲಸ ಮಾಡ್ತಾ ಇರಬೇಕು. ಅವರು ವಯಸ್ಸು 18 ಮೇಲ್ಪಟ್ಟು 60 ವರ್ಷ ಒಳಗಾಗಿರಬೇಕು. ಅಂಥವ್ರು ಮಾತ್ರ ನಮೂನೆ ವಿನಲ್ಲಿ ಅರ್ಜಿಯೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಅವರಿಗೆ ಒಂದು ಎರಡು ಫೋಟೋ ಮತ್ತೆ ಉದ್ಯೋಗ ಪ್ರಮಾಣ ಪತ್ರ, ವಯಸ್ಸಿನ ದಾಖಲಾತಿ ಪತ್ರ, ಅರ್ಜಿದಾರರು ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಒಂದಿಗೆ ತಾಲೂಕ ಅಥವಾ ಜಿಲ್ಲೆಯಲ್ಲಿರತಕ್ಕಂಥ ಕಾರ್ಮಿಕ ಅಧಿಕಾರಿಗಳಿಗೆ, ಹಿರಿಯ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ನಿರೀಕ್ಷಕರಿಗೆ ಹಾಗೂ ಸ್ಥಳೀಯವಾಗಿ ಸಿಎಸ್ ಸೆಂಟರ್ದಲ್ಲಿ ನೀವು ಎಲ್ಲ ದಾಖಲಾತಿಗಳಿಂದ ಅರ್ಜಿ ಸಲ್ಲಿಸಿ ಕಟ್ಟಡ ಕಾರ್ಮಿಕ ಕಾರ್ಡ್ಗಳನ್ನು ಪಡೆಯಬಹುದಾಗಿದೆ. ಆಯ್ತು ಸರ್, ಇನ್ನೊಂದು ಕರೆ ಬಂದಿದೆ ನೋಡೋಣ ಯಾರಂತ. ಹಲೋ, ಹಲೋ ಹೇಳಿ ಸರ್, ತಮ್ಮ ಪರಿಚಯ ಮಾಡಿಕೊಡಿ, ಫೋನ್ ನಂಬರ್ ಸಮೇತ. ನಮ್ಮ ಚಿತ್ತಾಪುರ ತಾಲೂಕು ಬಂಕಲ್ಗಳಿಂದ ಶಾಂತ್ ಕುಮಾರ್ ಅಂತ ಮಾತಾಡ್ತಾ ಇದ್ದೀನಿ ಸರ್. ಶಾಂತ್ ಕುಮಾರ್ ಅವರೇ, ಮೊಬೈಲ್ ನಂಬರ್ ಹೇಳಿ ಸರ್. ಸರ್ 8197 8197 49 49 2004 2004. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಸರ್ ತಮಗೆ? ಅದ್ರ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಉತ್ತರ ನೀಡಲಿಕ್ಕೆ ಇದಾರೆ ನಮ್ಮ ಸ್ಟುಡಿಯೋದಲ್ಲಿ. ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಸರ್ ನಮಸ್ಕಾರ. ಹಾ ನಮಸ್ಕಾರ ಸರ್. ಅದೇ ಸರ್, ಈಗ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಮಾಡಿಸಬೇಕಾದ್ರೆ ಅದಕ್ಕೆ ಮೂಲ ದಾಖಲೆಗಳೇನು ಮತ್ತೆ ಅದು ಎಂದು ಮಾಡಿಸ್ಬೇಕು ಸರ್? ಸರ್ ಅಸಂಘಟಿತ ಕಾರ್ಮಿಕರು ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಸರ್ ಅವರು? ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಿದ್ರು ಅಂದ್ರೆ, ನಿಮ್ಮ ಚಿತ್ತಾಪುರದಲ್ಲಿ ಒಂದು ಕಾರ್ಮಿಕ ನಿರೀಕ್ಷಕರ ಕಚೇರಿ ಇದೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ನೀವು ಕಳೆದ 12 ತಿಂಗಳಲ್ಲಿ ನೀವು ಕೆಲಸ ಮಾಡಿ ಯಾರ ಹತ್ರ ಮಾಡಿರ್ತೀರಿ ಅವ್ರ ಕಡೆಯಿಂದ ಉದ್ಯೋಗ ಪ್ರಮಾಣ ಪತ್ರ ತಗೋಬೇಕು, 3 ಪಾಸ್ಪೋರ್ಟ್ ಫೋಟೋ, ವಯಸ್ಸಿನ ದಾಖಲಾತಿ ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಹೋಗಿ ನೀವು ಕೊಟ್ರೆ ಅವರು ನಿಮಗೆ ಒಂದು ಆನ್ಲೈನ್ನಲ್ಲಿ ನೀವಾಗಿ ಆನ್ಲೈನ್ದಲ್ಲಿ ಸಿ ಎಸ್ ಸೆಂಟರ್ದಲ್ಲಿ ಹಾಕ್ಬೋದು. ಹಾಕಿ ಲೇಬರ್ ಕಾರ್ಡ್ ನೀವು ಅಪ್ಲೈ ಮಾಡಿದ್ರೆ ನಮ್ಮ ಕಾರ್ಮಿಕ ನಿರೀಕ್ಷಕರು ಅದನ್ನು ಪರಿಶೀಲನೆ ಮಾಡಿ ನಿಮಗೆ 40 ದಿನ ಒಳಗಡೆ ನಿಮಗೆ ಕಾರ್ಡ್ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಈಗ ಕಟ್ಟಡ ಕಾರ್ಮಿಕ ಕಾರ್ಡ್ ತಗೊಂಡಿದ ತಕ್ಷಣ ಇಬ್ಬರು ಮಕ್ಕಳಿಗೆ ಶಾಲಾ ಶಿಷ್ಯ ವೇತನ ಕೊಡ್ತೀವಿ ಅವರಿಗೆ, ಎಲ್ ಕೆಜಿ ಹಿಡ್ಕೊಂಡು ಅಪ್ಪ ಡಿಗ್ರಿವರೆಗೂ. ಮತ್ತೆ ಕಾರ್ಡ್ ತಗೊಂಡ ತಕ್ಷಣ ಒಂದು ವೇಳೆ ಏನಾದರೂ ನೀವು ಅಪಘಾತದ ಮಣ್ಣು ಹೊಂದಿದ್ರೆ 5 ಲಕ್ಷ ಬರ್ತವೆ. ಆರೋಗ್ಯದಿಂದ ತಪ್ಪಿಸಿದ ಸಹಜವಾಗಿ ಸಾವು ಹೊಂದಿದ್ರೆ 75,000 ರೂಪಾಯಿ ಕೊಡ್ತೀವಿ. ಆಮೇಲೆ ಕಾರ್ಡ್ ತಗೊಂಡು 1 ವರ್ಷ ನಂತರ ನೀವು ಫಲಾನುಭವಿಗಳ ಮದುವೆ ಆದರೆ ಅವರಿಗೆ 60,000 ರೂಪಾಯಿ ಕೊಡ್ತೀವಿ. ಇಲ್ಲ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿದ್ರೆ 60,000 ರೂಪಾಯಿ, ತಲಾ 60,000 ರೂಪಾಯಿ ಕೊಡುವಂತ ಸೌಲಭ್ಯ ಇದೆ. ಒಂದು ವೇಳೆ ಹೆಣ್ಣು ಮಕ್ಕಳು ಮದುವೆ ಆದರೆ ಅವರಿಗೆ ಕೂಡ ರೊಕ್ಕ ಕೊಡ್ತೀವಿ 60,000 ರೂಪಾಯಿ ಮದುವೆಗೆ. ಮತ್ತೆ ಅವರ ಡೆಲಿವರಿಗೆ ಹೆರಿಗೆ ಸೌಲಭ್ಯನ ಕೊಡ್ತೀವಿ. ಇದೇ ರೀತಿ ಸಾಕಷ್ಟು ಸೌಲಭ್ಯಗಳನ್ನ ಈ ಕಾರ್ಡ್ ಹೌದು ಲಾಸ್ಟ್ ನಾವು ಜನವರಿದಲ್ಲಿ ಬಸ್ ಪಾಸ್ ವಿತರಣೆ ಮಾಡಿದವು. ಸುಮಾರು 1 ಲಕ್ಷ ಟಾರ್ಗೆಟ್ ಇತ್ತು ನಮಗೆ ಜಿಲ್ಲೆ ಇದೀ ರಾಜ್ಯಾದ್ಯಂತ. ಆ 1 ಲಕ್ಷ ಟಾರ್ಗೆಟ್ ಆದ ತಕ್ಷಣ ಸ್ಟಾಪ್ ಮಾಡಿದ್ವಿ. ಮತ್ತೆ ಮುಂದಿನ 2 ತಿಂಗಳ ನಂತರ ಮತ್ತೆ ಪುನಃ ಕಟ್ಟಡ ಕಾರ್ಮಿಕರಿಗೆ ಈ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆ ನಮ್ಮ ಜಾರಿ ಮಾಡಿ. ಒಳ್ಳೆ ಸೌಲಭ್ಯ ಆಗುತ್ತೆ ಸರ್, ಯಾಕಂದ್ರೆ ಕಾರ್ಮಿಕರು ದುಡ್ಡು ಕೊಟ್ಟು ಬೇರೆ ಕಡೆ ಹೋಗಿ ಮಾಡೋಕ್ಕಾಗಲ್ಲ ಸರ್. ಅವ್ರಿಗೆ 45 ಕಿಲೋಮೀಟರ್ ವರೆಗೂ ಹೋಗುತ್ತೆ ಚಲಿಸಲು ಅವ್ರಿಗೆ ಅವಕಾಶ ಇದೆ. ಇಲ್ಲ ಸರ್, ಈ ಯೋಜನೆ ತುಂಬಾ ಒಳ್ಳೆ ಸೌಲಭ್ಯ ಯೋಜನೆ ಸರ್ ಇದು. ಥ್ಯಾಂಕ್ ಯು ಸರ್ಕಾರಕ್ಕೆ, ತಾವು ಧನ್ಯವಾದಗಳು ಹೇಳಬೇಕು. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಸರ್, ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಕಟ್ಟಿಮನಿ ಸರ್, ನಾವಾಗ್ಲೇ ಲೇಬರ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಈಗ ಇನ್ನೊಂದು ಇ ಶ್ರಮ್ ಕಾರ್ಡ್ ಇ ಶ್ರಮ್ ಪೋರ್ಟಲ್ ಅಂತೆಲ್ಲ ಸುದ್ದಿಯಲ್ಲಿದೆ ಸರ್, ಏನ್ ಸರ್ ಇ ಶ್ರಮ್ ಕಾರ್ಡ್ ಅಥವಾ ಇ ಶ್ರಮ್ ಪೋರ್ಟಲ್ ಏನ್ ಸರ್ ಇದು ಕಾನ್ಸೆಪ್ಟ್? ಈಗ ಇ ಶ್ರಮ್ ಪೋರ್ಟಲ್ ಅಂದ್ರೆ ಈಗ ಸಿ ಎಸ್ ಸಿ ಸೆಂಟರ್ ನಲ್ಲೇ ಹೋಗಿದಾಗ ಅವರು ಇ ಶ್ರಮ ಕಾರ್ಡ್ ತಗೊಳಕ ಅಂದ್ರೆ ಅಲ್ಲೇ ಎನ್ರೋಲ್ ಆಗ್ಬಹುದು. ಯಾರ ಸಲುವಾಗಿ ಸರ್ ಇದು ಬೇಸಿಕಲಿ, ಅರ್ಹತೆ ಹೊಂದಿರೋ ಯಾರು? ಈಗ ಹೇಳಿದ್ರಲ್ಲ ಅಸಂಘಟಿತ ಕಾರ್ಮಿಕರಂದ್ರೆ ಅವರು ಉದ್ಯೋಗ ಖಾತ್ರಿ ಲೇಬರ್ನು ಬರ್ತಾರ, ಕಟ್ಟಡ ಕಾರ್ಮಿಕರು ಬರ್ತಾರ, ಕೃಷಿ ಕಾರ್ಮಿಕರು ಬರ್ತಾರ, ಸೊ ಎಲ್ಲ ಲೇಬರ್ಸ್ ಬರ್ತಾರ. ಯಾರ್ಯಾರಿಗೆ ಯಾವ ಎಸ್ಐಪಿಎಫ್ ಫೆಸಿಲಿಟಿ ಇರಲಿಲ್ಲ ಅದವ್ರು, ಈಗ ಇದರಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಸರ್ ಅವರಿಗೆ? ಸೌಲಭ್ಯ ಬಗ್ಗೆ ಈಗಾಗಲೇ ಈಗ ಡಿಸ್ಕಸ್ ಮಾಡಿದ್ರಲ್ಲ, ಅವೇ ಸೌಲಭ್ಯನೇ ಸಿಗ್ತಾವ. ಅದರ ಮುಂದುವರೆದ ಭಾಗ ಅಂದ್ರೆ ಲೇಬರ್ ಕಾರ್ಡ್ ಮತ್ತೆ ಈ ಶ್ರಮ ಕಾರ್ಡ್ ಸೌಲಭ್ಯಗಳು ಹೆಚ್ಚು ಕಮ್ಮಿ ಒಂದೇ ರೀತಿ ಇದೆಯಾ ಸರ್? ಹೌದು, ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನ ಸರ್ ಅವರು ರಮೇಶ್ ಸರ್ ಹೇಳ್ತಾರೆ. ಈಗ ಈ ಶ್ರಮ ಕಾರ್ಡ್ ಅಂತ ಸರ್ ಹೇಳದಂಗೆ, ಈ ಶ್ರಮ ಕಾರ್ಡ್ ಅಂದ್ರೆ ಸುಮಾರು ಎಲ್ಲ ಅಸಂಘಟಿತ ಕಾರ್ಮಿಕರು ಯಾರ್ಯಾರಿಗೆ ಇ ಎಸ್ ಐ ಇರಂಗಿಲ್ಲ, ಪಿ ಎಫ್ ಇರಂಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಅವರು, ಮತ್ತೆ ವಯಸ್ಸು 16 ವರ್ಷ ಮೇಲ್ಪಟ್ಟು 59 ವರ್ಷ ಇರೋದ್ರಿಂದ ಕೂಡ ಎಲ್ಲಾ ವರ್ಗದ ಕಾರ್ಮಿಕರು ನೋಂದಣಿ ಮಾಡಿಸ್ಕೋಬೇಕು. ಈ ಶ್ರಮ ಕಾರ್ಡ್ ಮಾಡಕ ಒಂದು ಆಧಾರ್ ಕಾರ್ಡು, ಒಂದು ಬ್ಯಾಂಕ್ ಪಾಸ್ಬುಕ್, ಜೋಡಣೆ ಆಗಿದಂತ ಮೊಬೈಲ್ ನಂಬರ್, ಇಷ್ಟಿದ್ರೆ ಸಾಕು. ನೀವು ಎಲ್ಲಿ ಬೇಕಾದರೂ ಕಾರ್ಮಿಕ ಇಲಾಖೆ ಕಚೇರಿಗೆ ಹೋಗ್ಬೋದು, ಕಾರ್ಮಿಕ ಕಚೇರಿಗೆ ಹೋಗ್ಬೋದು, ಬ್ಯಾಂಕಿಗೆ ಹೋಗ್ಬೋದು, ಎಲ್ಲಾ ಸಾರ್ವಜನಿಕ ಬ್ಯಾಂಕ್ ಹೋಗ್ಬೋದು, ಎಲ್ಲಾ ಸಾರ್ವಜನಿಕ ಬ್ಯಾಂಕ್ ಹೋಗಿ ಮಾಡ್ಕೋಬಹುದು. ಸ್ವತಃ ತಾವೇ ಈ ಶ್ರಮ ಪೋರ್ಟಲ್ ನಲ್ಲಿ ತಮ್ಮ ಸ್ವಂತ ಆಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡಬಹುದು. ಈ ಶ್ರಮ ಕಾರ್ಡ್ ಮಾಡೋದ್ರಿಂದ ಎಷ್ಟು ಸೌಲಭ್ಯಗಳು ಅಂದ್ರೆ, ಉದಾಹರಣೆಗಾಗಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸಾಮಾಜಿಕ ಭದ್ರತೆ ಹಾಗೂ ಇತರ ಕಲ್ಯಾಣ ಯೋಜನೆಗಳನ್ನು ನಾವು ಮಾಡಕ್ ಅನುಕೂಲ ಆಗುತ್ತೆ. ಸರ್ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡೋಣ, ಒಂದ್ ಕರೆ ಇದೆ, ಯಾರ್ದು ಅಂತ ನೋಡೋಣ. ಹಲೋ ಹಲೋ ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ಸರ್ ನಮ್ ಕರ್ಕಾಳಿ ಪಂಚಾಯತಿ ವಸ್ತಾರಿ ವಿಲಸದಿಂದ ಸಿದ್ಲಿಂಗಪ್ಪ ಅಂತ ಮಾತಾಡ್ತೀನಿ ಸರ್. ಸಿದ್ಲಿಂಗಪ್ಪ ಅವ್ರ, ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 8971 3636 8088 8088. ಯಾವ ಗ್ರಾಮ ಪಂಚಾಯತಿ ಅಂದ್ರಿ ಸರ್? ಸರ್ ಕರ್ಕಿಹಳ್ಳಿ ಪಂಚಾಯತ್ ಸರ್. ಕರ್ಕಿಹಳ್ಳಿ, ಹೇಳಿ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಲ್ಲ ಸರ್ ತಮ್ಗೆ? ಸರ್ ಗೊತ್ತಾದ್ರೂ ಕೂಡ ಲಾಸ್ಟ್ ವೀಕ್ ಕೂಡ ನಾನು ಮಾತಾಡಿದ್ದೆ, ಇದು ಶೌಚಾಲಯ ಬಗ್ಗೆ ಮಾತಾಡಿದ್ದೆ ಸರ್. ಹಾ ಸರ್. ಈಗ ನಿಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗೆ ನಾವು ಇಲ್ಲಿ ಕರೆ ಮಾಡಿದ ಸಲುವಾಗಿ ಹೊಸದಾರಿ ಗ್ರಾಮಕ್ಕೆ ಕಳಿಸ್ತು ಅಂತ ಹೇಳಿದ್ರಿ ಸರ್ ತಾವು. ಮತ್ತೆ ಅವ್ರಿಗೇನ ಅವ್ರೇನ ಪ್ರೊಡಕ್ಷನ್ ಮಾಡಿದ್ರು ಅಥವಾ ಏನೋ ಯಾವ ರೀತಿ ಬರಲಿಲ್ಲ, ಒಂದ್ ವೀಕ್ ಆಯ್ತು ಸರ್ ಬರ್ಲಿ, ನಾವು ವೇಟ್ ಮಾಡೋದು ಅವ್ರ ಸಲುವಾಗಿ. ಮತ್ತೆ ಈಗ ನಮ್ಮಲ್ಲಿ ಒಂದು ಗ್ರಂಥಾಲಯ ಇದೆ, ಮತ್ತೆ ಒಂದು ಬಸ್ ಶೆಲ್ಟರ್ ಬಸ್ ಸ್ಟ್ಯಾಂಡ್ ಇದೆ, ಅದ್ರ ಮುಂದೆ ಎಲ್ಲ ಗಲೀಜೆಲ್ಲ ಇವ್ರು ಕುಡುಕರ ಸಾಮ್ರಾಜ್ಯ ಅಲ್ಲಿ ನಡೀತದೆ ಸರ್ ಅದು. ಅದಕ್ಕಂತ ಅವ್ರು ಅದಕ್ಕೆ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಬಿಡುವರನ್ನೆಲ್ಲ ಅಧಿಕಾರಿ, ತಾವು ಕೂಡ ಯುವ ಸಾಹೇಬ್ರು ಇದ್ದಾರೆ, ನಮ್ಮ ಯಡ್ರಾಮಿ ತಾಲೂಕ ಯುವ ಸಾಹೇಬ್ರು ಇದ್ದಾರ? ಇದಾರೆ ಸರ್, ಇದಾರೆ. ಮತ್ತೆ ಅವ್ರು ಕೂಡ ಗಮನ ಕೊಡ್ತಾರೆ, ನಾವು ತರಲಿಕ್ಕೆ ಬಯಸ್ತೀನಿ. ಅದಕ್ಕೆ ಏನಾದ ಕ್ರಮ ತೋತ್ರಮ ಸಹಿ, ಈಗ ನಮ್ಮ ಸ್ವಚ್ಛ ಗ್ರಾಮ ಅಂತ ಹೇಳಿ ಇಡೀ ಕೇಂದ್ರ ಸರ್ಕಾರದ ಎಲ್ಲವನ್ನ ಕೆಲವು ಅಡ್ವರ್ಟೈಸ್ಮೆಂಟ್ ಬರ್ತಾವ. ಈಗ ತಮ್ಮ ಕಾಳಜಿ ಮತ್ತೆ ಪ್ರಶ್ನೆ ಅರ್ಥ ಆಯ್ತು ಸರ್. ಈಗ ಕಟ್ಟಿಮನಿ ಸರ್ ನಿಮ್ಗೆ ಉತ್ತರ ಕೊಡ್ತಾರೆ. ನಮಸ್ಕಾರ. ಈಗ ತಮ್ಮ ಈಗ ನಾವು ನಡೆಸ್ತಕ್ಕಂತ ಚರ್ಚೆ ಇವತ್ತ ಈ ಶ್ರಮ ಕಾರ್ಡ್, ನಮ್ಮ ಲೇಬರ್ ಏನು ಕೂಲಿ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ಮಾಡಿದ್ರೆ ಅದರಿಂದ ಪ್ರಯೋಜನಗಳೇನು, ಅದು ಏನ್ ದಾಖಲೆಗಳು ಕೊಡಬೇಕು, ಅದರಿಂದ ಸೌಲಭ್ಯಗಳು ಏನನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಆದರೂ ಪರವಾಗಿಲ್ಲ, ನಿಮ್ದು ಕೂಡ ಏನು ಗ್ರಾಮ ಪಂಚಾಯತಿ ಸಮಸ್ಯೆ ಹೇಳ್ತಾ ಇದ್ದೀರಿ, ಅದು ನಮ್ಮ ಗಮನಕ್ಕೆ ಈಗ ತಗೊಂಡಿದ್ದೀನಿ, ನಾಳೆನೆ ರೀಸಾಲ್ವ್ ಮಾಡಕ್ ನಾ ಪ್ರಯತ್ನ ಮಾಡ್ತೀನಿ. ನಿಮ್ಮ ನೀವು ಕೂಡ ಲೇಬರ್ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಲ್ಲ ಇಲ್ಲ ಸರ್, ನಾನು ಇಲ್ಲ, ರಿಟೈರ್ಮೆಂಟ್ ಗವರ್ಮೆಂಟ್ ಸರ್ವೆಂಟ್. ಓಕೆ ಓಕೆ. ತಮ್ಮ ಸುತ್ತಮುತ್ತಲವ್ರಿಗೆ ಈ ಒಂದು ಮಾಹಿತಿನ ಸ್ವಲ್ಪ ಶೇರ್ ಮಾಡಿದ್ರೆ ಇನ್ನೂ ಉತ್ತಮವಾದಂತ ಕೆಲಸ ಆಗ್ತದೆ ಸರ್ ತಮ್ಮಿಂದ. ತುಂಬಾ ಧನ್ಯವಾದಗಳು ಸಿದ್ದಲಿಂಗಪ್ಪ. ಸರ್ ಏನಂದ್ರೆ ಹಲೋ ಸರ್ ಹಲೋ ಈಗ ಇಲ್ಲಿ ನಮ್ಮಲ್ಲಿ ನರೇಗಾ ಒಂದು ಕಾರ್ಯಕ್ರಮ ಇದೆ ಸರ್, ಇಲ್ಲಿ ಸರ್ಕಾರಿ ಗವರ್ಮೆಂಟ್ ಲ್ಯಾಂಡ್ ನಾಗ. ಹಾ ಸರ್. ಸುಮ್ನೆ ವೇಸ್ಟ್ ಆಗಿವ ಅಲ್ಲಿ ಲೇಬರ್ ಗೆ ಸುಮ್ನೆ ಹಣ್ಣು ಕಚ್ಚಾವು, ಅವ್ರು ಪರಿಶ್ರಮ ಮಾಡಿ ಅವನು ಸುಮ್ನೆ ಯಾವ್ದಾದ್ರು ಗುದ್ದು ತೋಡಿ ಸುಮ್ನೆ ಅದಕ್ಕೆ ಅವ್ರಿಗೆ ಹಣ ಕೊಡ್ತಿರ್, ಬಟ್ ಅದಕ್ಕೆ ಆ ಗುದ್ದು ಏನು ಇದರಿಂದ ಏನೋ ಪ್ರಯೋಜನ ಆಗುದಿಲ್ಲ ಅದರಿಂದ. ಆಯ್ತು ಸರ್, ಇದನ್ನ ನಾವು ನೋಟ್ ಡೌನ್ ಮಾಡ್ಕೊಂಡಿದೀವಿ ಸರ್. ಈಗ ನಾನು ಮೊದಲೇ ಹೇಳದ ಹಾಗೆ ಫಾಲೋ ಅಪ್ ಅನ್ನೋದು ಸ್ವಲ್ಪ ಸಮಯ ತಗೊಳುತ್ತೆ ಸರ್. ಪಂಚಾಯತಿ ಅಧಿಕಾರಿಗಳು ಎಲ್ಲವನ್ನೂ ಫಾಲೋ ಅಪ್ ಮಾಡ್ತಾರೆ, ಎಲ್ಲವನ್ನೂ ನೋಟ್ ಡೌನ್ ಮಾಡ್ತಾರೆ, ಅದು ಒಂದ್ ಸ್ವಲ್ಪ ಒಂದ್ ವಾರ ತಡ ಆಗ್ಬಹುದು, ಒಂದ್ ಎರಡು ದಿವಸ ತಡ ಆಗ್ಬಹುದು. ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ರೀತಿ ಕೆಲಸ ಆಗ್ತಿದೆ ಅಂತ ನಾವು ಮಾಹಿತಿ ಕೊಡ್ತೀವಿ ಸರ್ ಅವ್ರಿಗೆ. ಹಾ ಸರ್, ಖಂಡಿತ ಆ ಕೆಲಸಗಳನ್ನು ಕೂಡ ತಗೋತಾ ಇದೀವಿ ನಾವು ಈಗಾಗ್ಲೇ. ಏನ್ ನಮ್ಮ ವಲ್ಲ ನಮ್ಮ ದಾರಿ ಯೋಜನೆಗೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅದನ್ನು ಕೂಡ ಒಳಗೊಂಡಂತೆ ಈಗಾಗಲೇ ಅದನ್ನು ಕೂಡ ನಾವು ತಗೋತಾ ಇದೀವಿ. ಮುಂಬರುವ ದಿನಗಳಲ್ಲಿ ನಿಮ್ದೇನು ರೈತರ ಹೊಲಗಳಿಗೆ ಹೋಗುವಂತ ರಸ್ತೆನೆ ನಮ್ದು ಪ್ರಯಾರಿಟಿ ಅದ. ಸರ್ಕಾರನು ಕೂಡ 25% ಅದಕ್ಕೆ ಮೀಸಲಿಡ್ಬೇಕಂತೇಳಿ ಡೈರೆಕ್ಷನ್ ಕೊಟ್ಟದ. ಸೊ ಅದು ಕೂಡ ಕೆಲಸ ತಗೋತೀವಿ. ಫೋನ್ ಮಾಡಿದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸಿದ್ದಲಿಂಗಪ್ಪ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರ್, ನಾವು ಆಗ್ಲೇ ಚರ್ಚೆ ಮಾಡ್ತಿದ್ವಿ ಈ ಶ್ರಮ್ ಕಾರ್ಡ್ ಏನ್ ಪ್ರಯೋಜನಗಳು ಅಂತ ಹೇಳ್ತಾ ಇದ್ದೀವಿ. ಪ್ರಯೋಜನಗಳು ಸೋಷಿಯಲ್ ಸೆಕ್ಯೂರಿಟಿ ಏನು ಅವಲ್ಲ ಅವೆಲ್ಲಾನು ಇದರಲ್ಲಿಂದ ನಾವು ತಗೋಬಹುದು. ಆಮೇಲೆ ನಮ್ಗೆ ಸರ್ಕಾರಕ್ಕೆ ದತ್ತಾಂಶ ಎಷ್ಟು ಸಂಖ್ಯೆ ಅದ ಅನ್ನೋದ್ರದ್ದು ಮಾಹಿತಿ ಸಿಗ್ತದ. ಮತ್ತ ಇದ್ರದ್ದು ಒಂದು ವರ್ಷ ಯೋಜನೆಯಲ್ಲಿ ಸುರಕ್ಷಾ ಭೀಮ್ ಯೋಜನೆಗೆ ಕೂಡ ಅನುಕೂಲ ಆಗ್ತದೆ ಈ ಶ್ರಮ ಕಾರ್ಡ್ಲಿಂದ. ಆಮೇಲೆ ಏನು ಶಾಶ್ವತವಾಗಿ ಅವ್ರಿಗೇನು ಹಾನಿ ಆದ್ರೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗ್ತದೆ. ಏನು ಭಾಗಶಃ ವಿಕಲಚೇತನರಾದ್ರೆ ಅವ್ರಿಗೆ 1 ಲಕ್ಷ ಇದಾಗುತ್ತೆ ಅವ್ರಿಗೆ. ಮತ್ತು ಈಗ ರಾಷ್ಟ್ರೀಯ ವಿಪತ್ತು ಅಥವಾ ಕೋವಿಡ್ದಂಥ ಸಂದರ್ಭದಲ್ಲಿ ಇದು ಸರ್ಕಾರಕ್ಕೂ ಒಂದು ದತ್ತಾಂಶ ಸಿಗಕ್ಕೆ ಹೆಲ್ಪ್ ಆಗ್ತದೆ. ಎಷ್ಟು ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಈ ಶ್ರಮ ಕಾರ್ಡ್ ಹೊಂದಿದವರು ಅನ್ನೋದು ಒಂದು ಡಾಟಾ ಸಿಗ್ತದೆ. ಇದು ಪ್ರಯೋಜನ ಇದೆ ಸರ್. ಅಷ್ಟಲ್ದೆ ಈ ಶ್ರಮ ಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ 16 ವಯಸ್ಸಿಂದ 59 ವಯಸ್ಸು ಒಳಗಡೆ ಇರೋ ಯಾರೇ ಓದ್ಬೇಕಂತ ಇರೋ ಹುಡುಗರು ಇರ್ತಾರೆ ಸರ್, ಇವಾಗ ಅವ್ರ ಮನೆಯಲ್ಲಿ ಎಜುಕೇಶನ್ ಕೊಡಕ್ಕಾಗಲ್ಲ. ಸೊ ಆ ತರ ಮಕ್ಕಳಿಗೆ ಸರ್ಕಾರ ಕಡೆಯಿಂದ ನಾವು ಉಚಿತ ತರಬೇತಿ ಕೂಡ ಕೊಡ್ತೀವಿ ಸರ್. ಕೆಎಸ್ ಐಎಸ್ ಓದ್ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯ ಏನ್ ಬರುತ್ತಲ್ಲ ಅದು ಮೊದಲು ನಾವು ಕಾರ್ಡ್ ಇರೋ ಈ ಶ್ರಮ್ ಕಾರ್ಡ್ ಇರೋ ಮಕ್ಕಳಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ ಸರ್. ಆದ್ಯತೆ ಮೇರೆಗೆ ಅವ್ರಿಗೆ ಕೊಡ್ತೀವಿ ಸರ್. ಮತ್ತೊಂದು ಕರೆ ಇದೆ, ನೋಡೋಣ ಯಾರಂತ. ಹಲೋ ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್, ಯಾರು ಮಾತಾಡ್ತೀರಿ? ನಾನು ಬಸವನ್ ಬಾಯಿ ತಾಲೂಕಿನಿಂದ ಹುಸೇನ್ ಬಾಷಾ ಅಂತೀರಿ, ಸಂಗನಾಳಿಂದ. ಹುಸೇನ್ ಬಾಷಾ ಬಸವನ ಭಾಗೇವಾಡಿ ತಾಲೂಕು. ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 7070222050505 3027 ಸರ್, ಇಂದಿನ ವಿಷಯ ಗೊತ್ತಾಯ್ತಾ ನಿಮ್ಗೆ? ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಮತ್ತೆ ಈ ಶ್ರಮ್ ಕಾರ್ಡ್ ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ಈಗ 60 ವರ್ಷ ಮೇಲ್ಗಡೆ ಇದ್ದವ್ರಿಗೆ ಕೆಲಸ ಕೊಡೋದಿಲ್ಲ ಸರ್ ನರೇಗಾದಲ್ಲ ಸರ್? ಇಲ್ಲ, ಈ ಉದ್ಯೋಗ ಖಾತ್ರಿಯಲ್ಲಿ 60 ವಯಸ್ಸು 70 ವಯಸ್ಸು ಅಂತ ಏನು ಲಿಮಿಟ್ ಇಲ್ಲ. ಯಾರು ಆಸಕ್ತ ಹೊಂದಿದವರು ಯಾವ ವಯಸ್ಸಿನಲ್ಲಿ ಇದ್ದರೂ ಮಾಡಬಹುದು. ಆದ್ರೆ 18 ರಿಂದ ಪೂರ್ಣಗೊಂಡಿರಬೇಕು. 18 ರಿಂದ ನೀವು ಎಷ್ಟು ವಯಸ್ಸಿದ್ದರೂ ಕೂಡ ಕೆಲಸ ಮಾಡಬಹುದು. ಕೆಲಸ ಮಾಡಕ್ಕೆ ಏನ್ ತೊಂದರೆ ಇಲ್ಲ. ಆದ್ರೆ ಕಾರ್ಡ್ ಪಡೆಯಕ್ಕೆ 60 ವರ್ಷ ಲಿಮಿಟ್ ಅದು. ಯಾವ್ದು ಕಾರ್ಡ್ ಅಂದ್ರೆ ನಿಮ್ಮ ಲೇಬರ್ ಕಾರ್ಡ್ ಕಾರ್ಡ್ ಇಲ್ರಿ, ಇದು ಇದ್ರ ಕಾರ್ಡ್ ಅದ್ರಿ. ಉದ್ಯೋಗ ಚೀಟಿ ಕಾರ್ಡ್ ತಗೊಳಕ್ ಅವಕಾಶ ಇದೆ, ಕೆಲಸ ಮಾಡಕ್ಕೂ ನಿಮ್ಗೆ ಅವಕಾಶ ಇದೆ. 60 ವಯಸ್ಸು 70 ವಯಸ್ಸು ಅಂತ ಏನು ಲಿಮಿಟ್ ಇಲ್ಲ. ಈಗ ಉದ್ಯೋಗ ಖಾತ್ರಿ ಚೀಟಿ ಅದ್ರಿ ನಮ್ಮಲ್ಲಿ ಮಾಡಬಹುದು. ನಿಮ್ ಕೆಲಸ ಕೊಟ್ಟಿಲ್ವ ಸರ್, ಸಿಕ್ತಿಲ್ವ? ಈಗ ಯಾವ ಟೈಮ್ ಫೋಟೋ ತೆಗಿಲಾಗತ್ತಾರಲ್ಲ ಸರ್? ಜಿಪಿಎಸ್ ಹೌದು, 2 ಟೈಮ್ ಫೋಟೋ ಇರುತ್ತೆ, ಬೆಳಿಗ್ಗೆ ಒಂದು, ಆಮೇಲೆ ಕೆಲಸ ಆದ್ಮೇಲೆ 2 ಗಂಟೆ ಆದ್ಮೇಲೆ ಒಂದ್ ಫೋಟೋ ತೆಗಿತಾರೆ ಸರ್. ನಿಮ್ಗೆ 60 ವಯಸ್ಸಾಗಿದೆ ಅಲ್ವಾ? ಮುಂಜಾನೆ 9 ಗಂಟೆಗೆ ಒಂದು ತೆಗಿದಾರೆ ಸರ್. ಹೌದು ಹೌದು ಸರ್. ಇವಾಗ 60 ವಯಸ್ಸಾದ್ಮೇಲೆ ವಿಶೇಷ ಕಾರ್ಡ್ ಇರುತ್ತೆ ನಿಮ್ಗೆ, ಹಿರಿಯ ನಾಗರಿಕರಿಗೆ ಅಂತ ಹೇಳಿ ನಿಮ್ಗೆ ವಿಶೇಷ ಕಾರ್ಡ್ ಕೊಡ್ತಾರೆ. ಅದ್ರ ಮೂಲಕ ನೀವು ಜಾಬ್ ಕಾರ್ಡ್ ತಗೊಂಡು ಮಾಡಬಹುದು ಕೆಲಸ. ನೀವು ಹೋಗಿ 6 ನಂಬರ್ ನಮೂನೆ ಫಾರ್ಮ್ ಕೊಟ್ಬಿಟ್ರೆ ನಿಮ್ಗೆ ಕೊಡ್ತಾರೆ ಸರ್. ಪಂಚಾಯತಿಗೆ ಹೋಗ್ಬಿಟ್ಟು 6 ನಮೂನೆ ಫಾರ್ಮ್ ನ ಕೊಡಿ, ನಿಮ್ಗೆ ಜಾಬ್ ಕೊಡ್ತಾರೆ ಅವರು, ಕೆಲಸ ಕೊಡ್ತಾರೆ. ಇಲ್ರಿ, ಜಾಬ್ ಕಾರ್ಡ್ ಐತಿ. ನಾವ್ ಈಗಾಗಲೇ ಫಾರೆಸ್ಟ್ ನ್ಯಾಗ ಇದಾದ ಗಿಡ ಹಚ್ಚೇವ್ರಿ, 800 ಗಿಡ ಅಲ್ಲಿ ಕೆಲಸ ಮಾಡ್ತೇವ್ರಿ ನಾವ್ ಇದಾದಲ್ಲಿ. ಅಲ್ಲಿ ನಾವು ಈಗ 3 ತಿಂಗಳಾಯ್ತ್ರಿ ಪಗಾರ ಹಾಕಿಲ್ರಿ ಇಲ್ಲಿ, ಅದಕ್ಕೆ ಸಂಬಂಧಪಟ್ಟವ್ರಿಗೆ ನಮ್ಮಿಂದ ಪತ್ರ ಹೋಗ್ತದ. ನಮ್ ಜಿಲ್ಲಾ ಪಂಚಾಯತಿಯಿಂದ, ಕಲಬುರಗಿ ಜಿಲ್ಲಾ ಪಂಚಾಯತಿಯಿಂದ ಹೋಗ್ತದ. ಈಗ ನಿಮ್ಮದು ನೋಟ್ ಡೌನ್ ಮಾಡ್ಕೊಂಡಿದೀವಿ ನಾವು. ಖಂಡಿತ ನಿಮ್ಮ ಏನ್ ಸಮಸ್ಯೆ ಅದಲ್ಲ ಅದಕ್ಕೆ ಸಾಲ್ವ್ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಸರ್, ಇನ್ನೊಂದು ಪ್ರಮುಖವಾದ ಅಂಶ ನಾವು ಚರ್ಚೆ ಮಾಡಲೇಬೇಕು, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಏನ್ ಸರ್ ಯೋಜನೆ, ಉದ್ದೇಶ ಏನು? ಇದು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಂದ್ರೆ ಪಿಂಚಣಿ ಯೋಜನೆ. ಪಿಂಚಣಿ ಅಂದ್ರೆ ನಮ್ಮ ಈಗ ನಮ್ಮ ನೌಕರಿ ಮಾಡುವಂತ ಸರ್ಕಾರಿ ನೌಕರರಿಗೆ 60 ವರ್ಷದ ನಂತರ ನಾವು ಸಾಯುವವರೆಗೂ ಪೆನ್ಷನ್ ಪಡ್ಕೊತೀವಿ. ಒಂದು ವೇಳೆ 60 ವರ್ಷದ ನಂತರ ಸತ್ಯ ಅಂದ್ರೆ ನಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಅರ್ಧ ಪೆನ್ಷನ್ ಬರ್ತದೆ. ಅದೇ ರೀತಿ ಅಸಂಘಟ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಇದು ಇರಂಗಿಲ್ಲ, ಪಿಂಚಣಿ ಇರಂಗಿಲ್ಲ. ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆಯಲ್ಲಿ ಎಲ್ಲಾ ಅಸಂಘಟ ಕಾರ್ಮಿಕರು ಅಂದ್ರೆ ಅಸಂಘಟ ಕಾರ್ಮಿಕರು ಅಂದ್ರೆ ಸುಮಾರು 357 ಕ್ಯಾಟಗರಿ ಕಾರ್ಮಿಕರು ಬರ್ತಾರೆ. ಅದ್ರ ರೈತರು ಬಂತು, ಕಟ್ಟ ಕಾರ್ಮಿಕರು ಬಂತರು, ಮನೆಯಲ್ಲಿರುವಂತ ಬಂತು, ಬೀದಿ ಬದಿ ವ್ಯಾಪಾರಿಗಳು ಬಂತರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಆಟೋ ಹೊಡೆಯುವರು, ಮನೆಯಲ್ಲಿ ಮನೆ ಕೆಲಸ ಮಾಡುವಂತರು, ದೋಬಿಗಳು, ಟೇಲರ್ಗಳು ಎಲ್ಲರೂ. ಈ ಒಂದು ನ್ಯೂಸ್ ಪೇಪರ್ ಕಲೆಕ್ಟ್ ಮಾಡ್ತಾರಲ್ಲ ಅವರು, ಅವರು ಛಾಯಾಗ್ರಾಹಕರು ಮಾಡಿಸಬಹುದು. ಅದು ಅದಕ್ಕೆ ವಯಸ್ಸು 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರಬೇಕು. 18 ವರ್ಷ ಇದ್ದವರು ತಿಂಗಳಿಗೆ 55 ರೂಪಾಯಿ ಕಟ್ಟಬೇಕು. ಅಪ್ ಟು 60 ವರ್ಷ ಆಗತಕ್ಕ ಅಷ್ಟೇ ಹಣವನ್ನ ಕೇಂದ್ರ ಸರ್ಕಾರ ಹಾಕ್ತಾರೆ. ಇನ್ನು ವಯಸ್ಸು ಜಾಸ್ತಿ ಆದಂಗ ಅಮೌಂಟ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ. 55 ಹಿಡ್ಕೊಂಡು ಲಾಸ್ಟ್ 200 ರೂಪೀಸ್ 40 ವರ್ಷ ಇದ್ದರು. ಇವರು 60 ವರ್ಷವರೆಗೂ ಇವ್ರು ಕಟ್ಟಿದಂತ ಹಣವನ್ನು ಎಷ್ಟಾಗತ್ತೆ ಅಂದ್ರೆ 48 ಸಾವಿರ ರೂಪಾಯಿ ಆಗತ್ತೆ. ಅಷ್ಟೇ 48 ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಹಾಕ್ತಾರೆ. 60 ವರ್ಷದ ನಂತರ ಅವರಿಗೆ ಪ್ರತಿ ತಿಂಗಳು ಫಿಕ್ಸ್ಡ್ ಆಗಿ 3 ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ. ಪಿಂಚಣಿದಾರ ಒಂದು 5 ವರ್ಷ 6 ವರ್ಷ ಪಿಂಚಣಿ ತೊಗೊಂಡ ನಂತರ ಸತ್ತಂದ್ರೆ ಅವ್ರಿಗೆ ಯಾರಿಗೆ ನಾಮಿನಿ ಮಾಡಿರ್ತಾರ ಅವ್ರಿಗೆ 15 ರೂಪಾಯಿ ಬರ್ತದೆ. ಒಂದು ವೇಳೆ ಶೇಕಡ ಇಲ್ಲ 3 ಸಾವಿರ ರೂಪಾಯಿದಾಗ 15 ರೂಪಾಯಿ ಬರ್ತದೆ ಅಷ್ಟೇ, 50%. ಅದ್ರಲ್ಲಿ ಒಂದು ವೇಳೆ ಅವ್ರು ಕೇಳ್ಬೋದು ಕ್ವಶನ್, ಏನ್ರಿ ನಾವು 60 ವರ್ಷ ತನಕ ಸತ್ತೆ ಅಂದ್ರೆ ಹಂಗ ಅಂತ. ನೀವು ಒಂದು ವೇಳೆ ಪಿಂಚಣಿದಾರು ಅಮೌಂಟ್ ಕಟ್ಕೊಂತ 60 ವರ್ಷ ಮುಟ್ಟರ ಒಳಗಡೆ ಸತ್ತನಪ್ಪ ಅಂದ್ರೆ ಅವ್ನ ನಾಮಿನಿಗೆ ಫುಲ್ ಅಮೌಂಟ್ ತಗೋಬೋದು. ಇವ್ರು ಕಟ್ಟಿದ್ದು ಎಷ್ಟು ಅಮೌಂಟ್ ಇರ್ತಾ ಆ ಡಬಲ್ ಅಮೌಂಟ್ ಅವರಿಗೆ ತಗೋಬೋದು. ಇಲ್ಲ ನಾಮಿನಿ ಬೇಕಪ್ಪ ಮುಂದೆ ತಮಗೂ ಪೆನ್ಷನ್ ಸಲುವಾಗಿ ಕಂಟಿನ್ಯೂ ಮಾಡಬಹುದು. ಇದು ಒಂದು ಒಳ್ಳೆ ಒಂದು ಅವಕಾಶ ಇದೆ ಇದು. ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಹಳ್ಳಿಯಲ್ಲಿ ಯಾರ್ಯಾರು PF ಇರಂಗಿಲ್ಲ, ESI ಇರಂಗಿಲ್ಲ, ಮತ್ತೆ ಅವರಿಗೆ 15 ವರ್ಷ 15 ಸಾವಿರಕ್ಕಿಂತ ಕಡಿಮೆ ಸಂಬಳ ಇರತಕ್ಕಂಥ ಎಲ್ಲ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಈ ನೋಂದಣಿ ಮಾಡಿಸ್ಕೋಬೇಕು. ನೋಂದಣಿ ಮಾಡಿಸ್ಕೋಬೇಕಾದ್ರೆ ಒಂದು ಆಧಾರ್ ಕಾರ್ಡು ಒಂದು ಬ್ಯಾಂಕ್ ಪಾಸ್ಬುಕ್ ಎರಡೇ ಬೇಕು. ಸ್ಥಳೀಯವಾಗಿ ನೀವು ಬ್ಯಾಂಕಲ್ಲಿ ಹೋಗಿ ಮಾಡ್ಕೋಬೋದು, ಮತ್ತೆ ಅಂಚೆ ಚೀಟಿಯಲ್ಲಿ ಮಾಡಬಹುದು, ಸೇವಾ ಕೇಂದ್ರ CS ಸೆಂಟರ್ ಮಾಡಬಹುದು, ಕಾರ್ಮಿಕ ಇಲಾಖೆ ಕಚೇರಿ ಬಂದು ಮಾಡ್ಕೋಬಹುದು, ಸ್ವತಃ ಮಾಡ್ಕೋಬಹುದು. ಈಗ ಅಂಕಿ ಸಂಖ್ಯೆಗಳ ವಿಷಯಕ್ಕೆ ಬರೋದಾದ್ರೆ ಎಷ್ಟು ಜನ ಈ ಕಾರ್ಮಿಕ ಕಾರ್ಡ್ ಅನ್ನ ತಗೊಂಡು ಲಾಭ ಪಡಿತಿದ್ದಾರೆ ಸರ್? ಸರ್, ಸುಮಾರು ಜಿಲ್ಲೆಯಾದಂತ ಈ ಕಟ್ಟಡ ಕಾರ್ಮಿಕ ಅಂತ ಹೇಳೋದಾದ್ರೆ ಸುಮಾರು 338,169 ಜನ ಈ ಕಟ್ಟಡ ಕಾರ್ಮಿಕರಾಗಿ ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್. ಇವರೆಲ್ಲರೂ ಕೂಡ ನಮ್ಮ ಈ ಕಟ್ಟಡ ಮಂಡಳಿಯಿಂದ ಅವರಿಗೆ ಶೈಕ್ಷಣಿಕ ಧನಸಹಾಯ, ಮದುವೆ ಧನಸಹಾಯ, ಹೆರಿಗೆ ಧನಸಹಾಯ, ಅಪಘಾತ ಮತ್ತು ಪಿಂಚಣಿ ಯೋಜನೆ, ಮರಣ ಧನಸಹಾಯ, ಮತ್ತು ಅವರಿಗೆ ವಿಶೇಷವಾಗಿ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಒಂದು IAS ಕೋಚಿಂಗ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಈ ಇತ್ತೀಚೆಗೆ ಸರ್ಕಾರವು ಕಟ್ಟಡ ಕಾರ್ಮಿಕ ಮಕ್ಕಳು 10th ಓದ್ತಾ ಇದ್ರೆ ಟ್ಯಾಬ್ ಕೊಡ್ತಾ ಇದ್ದೀವಿ, ಮತ್ತು 1ನೇ ತರಗತಿಯಿಂದ 5ನೇ ತರಗತಿ ಓದುವಂಥ ಮಕ್ಕಳಿಗೆ ಶಾಲಾ ಕಿಟ್ ಕೊಡ್ತಾ ಇದ್ದೀವಿ. ಆಮೇಲೆ ಕಾರ್ಪೆಂಟರು, ಟೇಲರ್ ಮತ್ತು ಪೇಂಟಿಂಗ್ ಮಾಡೋರಂಥವ್ರಿಗೆ ಎಲೆಕ್ಟ್ರಿಕಲ್ ಅಂತ ಕಿಟ್ ಕೊಡ್ತಾ ಇದ್ದೀವಿ. ಆಮೇಲೆ ಈ ಶ್ರಮ ಅಂತ ಬಂತಂದ್ರೆ ಒಂದು ಕರೆ ಇದೆ ಸರ್, ತಗೊಂಡ್ಬಿಡೋಣ ಕಾರ್ಯಕ್ರಮದ ಕೊನೆಯ ಕರೆ ಬಹುಶಃ. ಹಲೋ, ನಮಸ್ಕಾರ ಸರ್. ನಮಸ್ತೆ ಹೇಳಿ, ಎಲ್ಲಿಂದ ಮಾತಾಡ್ತಿದ್ರಿ? ನಮಸ್ಕಾರ ರೀ, ಸಂಗಮ ಸಾಹ್. ನಮಸ್ತೆ ಸರ್, ನಮಸ್ತೆ ಹೇಳಿ. ಸತ್ಯಮೇನ್ ಸಾಹ್ರಿಗೆ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ರೀ. ನಾವು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕ್ ಸಾಬಣ್ಣ ಸರ್. ಸಾಬಣ್ಣ ಅವರು? ಕೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ, ಬೇಗ ಕೇಳಿ ಸರ್. ನಮಸ್ಕಾರ ರೀ, ಕಟಿಮನ್ ಸಾಬ್ರಿ ನಮಸ್ಕಾರ. ನಮಸ್ಕಾರ, ಹೇಳಿ ಹೇಳಿ, ನಿಮ್ ಕ್ವಶನ್ ಹೇಳಿ. ಕಟಿಮನ್ ಸಾಬ್ರ ಮೊದಲ 3 ವರ್ಷದಿಂದ ಹೇಳಿದ್ರೆ ಅಟ್ಟಿಮುಣಿ ಪಂಚಾಯತ್ ನಮ್ದು ಮನಿ ಸಲಾಗ ನಾವು ಎಂಬಿ ಕ್ಯಾಂಪ್ ಮನುಷ್ಯರ ಸರ್. ಕೇಳಿದ್ವಿ, ಬಿಡಿಯಾ ಬಂದ ಫೋನ್ ಮಾಡಿ ಕೇಳಿಸಲ್ಲ, ಕಾಣ್ತಿಲ್ಲ, ಮನಿ ಬಂದಿಲ್ಲ, ಏನ್ ಬಂದಿಲ್ಲ ನೋಡ್ರಿ. ಕಟಿಮನ್ ಸಾಬ್ರ ನಮಸ್ಕಾರ ಮಾಡಿಸ್ಲಿ. ಈಗ ಕೊನೆ ಒಂದು 6 ತಿಂಗಳ ಹಿಂದೆ ಪ್ರತಿ ಗ್ರಾಮ ಪಂಚಾಯತಿಗೆ 50 ಮನೆಗಳಂತೆ ಈಗಾಗಲೇ ಹಂಚಿದ್ದಾರೆ. ನೀವು ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ರಿ, ಖಂಡಿತ ನಿಮಗೆ ಮನೆ ಸಿಗ್ತದೆ. ಮತ್ತೆ PMAY ದಾಗೂ ಕೂಡ ಈಗ ಸಾಕಷ್ಟು ಮನೆಗಳು ಬಂದಿವೆ, ನಿಮ್ ಮೇ ಬಿ ಬಂದಿರ್ತದೆ. ನೀವು ಗ್ರಾಮ ಪಂಚಾಯತಿ ಭೇಟಿ ಕೊಟ್ಟು ಮುಂದಿನ ವಾರ ತಿಳಿಸ್ರಿ ನಮ್ಗ. ಆದ್ರೂ ನಿಮ್ಮ ನಮ್ ಜಿಲ್ಲೆಯಿಂದ ನಿಮ್ಗೆ 3 ತಿಂಗಳ ನಮ್ ಹೆಸರು ಹಚ್ಚಿ ಪಂಚಾಯತ್ ನಿಮ್ಮ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಿಮಗೊಂದು ಪತ್ರನೂ ಬರ್ತದ, ಮತ್ತೆ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅವ್ರಿಗೂ ಕಳಿಸ್ತೀವಿ ನಾವು. ಸರ್, ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು. ಸರ್, ಮೊಬೈಲ್ ನಂಬರ್ ಹೇಳ್ರಿ ತಮ್ದು. ಒಂಬತ್ತು ಒಂದು ಜೀರೋ ರೀ, ಎಂಟು ಜೀರೋ, ಆರು ಏಳು, ಮೂರು ಆರು ಮೂರು. ಸರ್ ಕಟ್ಟಿ ಮನಿ ಸರ್ ಖುದ್ದಾಗಿ ನಿಮ್ ಜೊತೆ ಮಾತಾಡಿ ಎಲ್ಲ ಯಾವ ರೀತಿ ಅದನ್ನ ಪಡಿಬೇಕು ಅಂತ ಮಾಡಿ. ಆಯ್ತು ಸರ್, ಆಯ್ತು ಆಯ್ತು, ಫಾಲೋ ಅಪ್ ಮಾಡ್ತಾರೆ ಸರ್, ಅಧಿಕಾರಿಗಳು ಫಾಲೋ ಅಪ್ ಮಾಡ್ತಾರೆ. ತುಂಬಾ ಧನ್ಯವಾದಗಳು ಸರ್. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ, ಅಂಬೇಡ್ಕರ್